ಇಸ್ರೋದಿಂದ ಗಗನಯಾನ ಮಿಷನ್ಗೆ ಪೂರ್ವ ಸಿದ್ಧತೆ, ಮೊದಲ ಸಮಗ್ರ ಏರ್ಡ್ರಾಪ್ ಯಶಸ್ವಿ ಪರೀಕ್ಷೆ. ರಾಜ್ಯದ ತನಿಖಾ ಸಂಸ್ಥೆಗಳು ಆದರ್ಶವಾಗಿ ನಡೆದುಕೊಂಡು ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ಎನ್ ಚೆಲುವರಾಯಸ್ವಾಮಿ ಮಾಹಿತಿ. ಕೋಲಾರದ ನರಸಾಪುರದಲ್ಲಿಂದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ. ಗದಗದ ಬೆಳೆಹಾನಿ ಪ್ರದೇಶಕ್ಕೆ ಸಚಿವ ಎಚ್ಕೆ ಪಾಟೀಲ್ ಭೇಟಿ, ರೈತರಿಗೆ ಪರಿಹಾರ ಒದಗಿಸುವ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸ್ಟುಡಿಯೋ ಸಮಯ ಸರಿಯಾಗಿ 6:51. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆರೋಗ್ಯವಾಣಿ, ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಈ ಕಾರ್ಯಕ್ರಮವು ಪ್ರತಿ ಬುಧವಾರ ಬೆಳಗ್ಗೆ 8:30 ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಬಾಳೆ, ಗುಲಾಬಿ, ಅಡಿಕೆ, ಜೇನು ಕೃಷಿ, ಈ ಕುರಿತು ಕತ್ತಲಗೆರೆ ಗ್ರಾಮ, ಚನ್ನಗಿರಿ ತಾಲೂಕಿನ ಕತ್ತಲಗೆರೆ ಗ್ರಾಮದ ಪ್ರಗತಿಪರ ರೈತರಾದಂತಹ ಶ್ರೀ ರುದ್ರೇಶ್ ಕೆಪಿ ಅವರೊಂದಿಗೆ ನಡೆಸಿದಂತಹ ಸಂದರ್ಶನ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ರುದ್ರೇಶ್ ಅವರಿದ್ದಾರೆ. ಪ್ರಗತಿಪರ ರೈತರು ಕತ್ತಲಗೆರೆ, ಚನ್ನಗಿರಿ ತಾಲೂಕ, ದಾವಣಗೆರೆ ಜಿಲ್ಲೆ. ಪ್ರಮುಖವಾಗಿ ಇವರು ಏನಂತಂದ್ರೆ ಬಾಳೆ, ಗುಲಾಬಿ, ಅಡಿಕೆ ಮತ್ತು ಜೇನು ಸಾಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ, ಯಾವ ರೀತಿ ಹೇಳಿ. ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ ಸರ್. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ? ಸುಮಾರು 15-20 ವರ್ಷ ಆಯ್ತು ಸರ್. ಇದು ಏನು ಜಮೀನು ಇದೆ ಅಂತ ಕೃಷಿ ಕಡೆಗೆ ಬಂದ್ರೋ, ಇಲ್ಲ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿ ಬಂದ್ರೋ, ಇಲ್ಲ ತಾವೇ ಸ್ವಂತ ಒಂದು ಖುಷಿಯಿಂದ ಇದ್ರಲ್ಲಿ ತೊಡಗಿಸಿಕೊಂಡಿದ್ರಿ? ಸ್ವಂತವಾಗಿ ನಾನೇ ತೊಡಗಿಸಿದ್ದೇನೆ ಸರ್. ಎಲ್ಲಿದಂತ ಓದಿದ್ರಿ? ನನ್ನ ಸೆಕೆಂಡ್ PUC ಆಗಿದೆ ಸರ್. ಯಾಕೆ ಮುಂದೆ ವಿದ್ಯಾಭ್ಯಾಸ ಮಾಡಕ್ಕೆ? ವಿದ್ಯಾಭ್ಯಾಸ ಮಾಡಕ್ಕೆ ಈ ತೋಟ ಕಡೆ ಈ ಕಡೆ ನೋಡಕ್ ಆಗ್ತಾ ಇರಲಿಲ್ಲ ಮನೆ ಕಡೆ, ಹಂಗಾಗಿ ಈ ಕಡೆ ಬಂದೆ ನಾನು. ಇದು ಎಷ್ಟು ಎಕರೆ ಜಮೀನು ಹೊಂದಿದ್ರಿ? 8 ಎಕರೆ ಜಮೀನು ಇದೆ ಸರ್. ಇದರಲ್ಲಿ ಪ್ರಮುಖವಾಗಿ ಇಂತಿಷ್ಟು ಎಕರೆ ಬಾಳೆ, ಇಂತಿಷ್ಟು ಗುಲಾಬಿ, ಇಂತಿಷ್ಟು ಅಡಿಕೆ ಅಂತಾನು ಇದೆ ಅಥವಾ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀರಾ? ಈಗ ಅಡಿಕೆಯಲ್ಲಿ ಬಾಳೆ ಮಿಶ್ರ ಬೆಳೆಯಾಗಿ ಬೆಳೀತಾ ಇದೀವಿ. 1 ಎಕರೆ ಗದ್ದೆ ಮಾಡ್ತಾ ಇದೀವಿ ಭತ್ತನ, 1 ಎಕರೆ ಗುಲಾಬಿ ಇದೆ, ಅದ್ರ ಜೊತೆಗೆ ಜೇನು ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದೀವಿ. ಇದು ಅಡಿಕೆ ಎಷ್ಟು ಈಗ ಫಲ ನೀಡ್ತಾ ಇದೆಯಾ? ಸರ್, ನೀಡ್ತಾ ಇದೆ. ಒಂದು 5 ಎಕರೆ ಒಂದು 28 ವರ್ಷದ್ದು, ಇನ್ನೊಂದು 3 ಎಕರೆ ಈಗ 8 ವರ್ಷದ್ದು. ಯಾವ ತಳಿ ಇದು? ಇಲ್ಲೇ ಲೋಕಲ್ ಸರ್. ಚನ್ನಗಿರಿ ಹೌದು ಲೋಕಲ್. ಆಮೇಲೆ ಈಗ ಬಾಳೆಯಲ್ಲಿ ಇದು ಯಾವ ತಳಿ? ಬಾಳೆಯಲ್ಲಿ ಏಲಕ್ಕಿ ಬಳಸ್ತಾರೆ. ಏಲಕ್ಕಿ ಬಾಳೆ. ಗುಲಾಬಿ? ಗುಲಾಬಿ ಮೆರಾಬುಲ್ ಅಂತ ಸರ್, ಕೆಂಪ್ ಬಟನ್ ರೋಸ್ ಅಂತ. ಇದು ಅಡಿಕೆಯಲ್ಲಿ ಹಾಕಿರೋದು ಅಥವಾ ಸಪರೇಟ್ ಸರ್? ಒಂದು ಸಪರೇಟ್ ಪ್ರತ್ಯೇಕವಾಗಿ. ಜೊತೆಗೆ ಈಗ ಜೇನು ಅಂತ ಹೇಳಿದಿರಲ್ಲ, ಇದು ಎಷ್ಟು ಪಟ್ಟಿಗೆ ಇಟ್ಕೊಂಡಿದ್ರಿ? ನಾನು ಎಂಪನಲ್ಲಿ ಇದ್ದೀನಿ ಸರ್, ನಾನೀಗ ಇರೋದ್ರಿಂದ ನನ್ನಲ್ಲಿ ಇದ್ದೇ ಇರುತ್ತೆ, 50-100 ಗೂಡು ಇದ್ದೇ ಇರುತ್ತೆ. ಮಲ್ಟಿಪಲ್ ಮಾಡ್ತಾ ಇರ್ತೀವಿ, ಮತ್ತೆ ಸಪ್ಲೈ ಕೊಡ್ತಾ ಇರ್ತೀವಿ, ಮತ್ತೆ ಡೆವಲಪ್ ಮಾಡ್ತಾ ಇರ್ತೀವಿ. ಈ ತರ ಇಲಾಖೆಗಳಿಗೆಲ್ಲ ಸಪ್ಲೈನ ಕೊಡ್ತಾ ಇದೀವಿ ಸರ್. ಜೇನು ಅಂತಂದ್ರೆ ನಾವು ಈಗ ಇದರಲ್ಲಿ ಸುಮಾರು ತಳಿಗಳು ಇದಾವೆ, ನೀವು ಸಾಕ್ತಕ್ಕಂಥದ್ದು ಯಾವ್ದು? ನಮ್ದು ತುಡುವೆ ಜೇನು ಅಂತ ಸರ್. ಹೌದು. ಇದಕ್ಕೋಸ್ಕರ ಏನಾದ್ರೂ ತರಬೇತಿ ಪಡೆದಿದ್ದೀರಾ ತಾವು? ನಾನೇ ಜೇನು ಸಾಕಾಣಿಕೆ ಆಗಿರ್ಲಿ, ಗುಲಾಬಿ ಕೃಷಿ ಮಾಡೋದಾಗ್ಲಿ, ಇದ್ರ ಬಗ್ಗೆ ಗುಲಾಬಿ ಕೃಷಿ ಮಾಡಬೇಕಾಗಿ ನಾನು ಇದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನೋಡ್ಕೊಂಡ್ ಬಂದೆ ಸರ್. 2 ದಿವಸದ್ದು ತುಂಬಾ ಬೆಳೀತಾರೆ. ಹೌದು. ಬೆಂಗಳೂರು ಸುತ್ತಮುತ್ತ ಹೂವಿಗೆ ಹೇಳಿ ಮಾಡಿಸ್ತಕ್ಕಂತ ಒಂದು ಜಾಗ ಅದು. ಬೆಂಗಳೂರು ಸುತ್ತಮುತ್ತ ಏನು 50 ಕಿಲೋಮೀಟರ್ ಇದೆ, ಪ್ರಮುಖವಾಗಿ ಹೂ ಬೆಳೆಗಳನ್ನೇ ಜಾಸ್ತಿ ಪ್ರಮಾಣದಲ್ಲಿ, ಹೂವು ಮತ್ತೆ ತರಕಾರಿ ಬೆಳೆಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾರೆ. ಅಲ್ಲಿ 2 ದಿವಸ ಹೋಗಿ ನೋಡ್ಕೊಂಡು ಯಾವ ತರ ಬೆಳಿಬೇಕು ಅಂತ ಹೋಗಿದ್ರಿ? ಹೌದು. ಇಲಾಖೆಯಿಂದ ಏನಿಲ್ಲ ಇಲ್ಲ, ಎಷ್ಟಡಿ ಸಾಲ್ ಮಾಡಬೇಕು, ಗಿಡದಿಂದ ಗಿಡಕ್ಕೆ ಎಷ್ಟಂತರ ಇಡಬೇಕು, ಯಾವ ತರ ಬೆಳಿಬೇಕು, ಯಾವ ರೋಗ ಬರುತ್ತೆ ಯಾವ ಕಾಲದಲ್ಲಿ, ಯಾವ್ಯಾವ ಗೊಬ್ಬರವನ್ನ ಯಾವ ಟೈಮಿಗೆ ಕೊಡಬೇಕು, ಇದನ್ನೆಲ್ಲ 2 ದಿವಸ ಇದ್ದು ತಿಳ್ಕೊಂಡ್ ಬಂದೆ. ತಿಳ್ಕೊಂಡ್ ಬಂದು ಆ ನಂತರ ನಾನು 1 ಎಕರೆಗೆ ಜುಲೈ ತಿಂಗಳಲ್ಲಿ ನಾಟಿ ಮಾಡಿದೆ. 8ನೇ ತಿಂಗಳೀಗ ಹೂವು ಸ್ಟಾರ್ಟ್ ಆಗಿ ಈಗ 1-1.5 ತಿಂಗಳಾಯ್ತು ಅರಿತಾ ಇದೀವಿ. ಈಗ ಪ್ರಮುಖವಾಗಿ ನಾವು ಹೇಳೋದಾದ್ರೆ, ತಾವು ಎಲ್ಲರೂ ಕೃಷಿಯಲ್ಲಿ ಕುಟುಂಬದವರು ಎಲ್ಲ ಸೇರಿ ಕೆಲಸ ಮಾಡ್ತಾ ಇದ್ರೋ ಇಲ್ಲ ಹೇಗೆ ಇದು? ಹೌದು ಸರ್, ಮನೆಯವರೇ ಎಲ್ಲ ಕೆಲಸ ಮಾಡ್ತಾ ಇದೀವಿ. ಹೂ ಹರಿಯೋದು, ಗೊಬ್ಬರ ಹಾಕೋದು, ಔಷಧಿ ಹೊಡಿಯೋದು, ಈ ಎಲ್ಲ ಕೆಲಸಗಳನ್ನು ಕೂಡ ಮನೆಯವರೇ ಮಾಡ್ತಾ ಇದೀವಿ. ಹೊರಗಿನ ಆಳುಗಳನ್ನ ಬೇಕಂದ್ರೆ ಹೇಗೆ, ಆಳುಗಳ ಸಮಸ್ಯೆ ಏನು ಕಾಣ್ತಾ ಇಲ್ವಾ? ಹೊರಗಿನ ಆಳುಗಳು ಅಂದ್ರೆ ಹೆಚ್ಚಿನ ಭಾಗದ ಕೆಲಸಗಳು ಇದ್ದಾಗ ಮಾತ್ರ ಹೊರಗಿನ ಆಳುಗಳನ್ನು ತಗೊಳ್ತೀವಿ. ಸಣ್ಣ ಪುಟ್ಟ ಕೆಲಸ ಇದ್ದವೆಲ್ಲ ನಾವೇ ಮಾಡ್ಕೊಂತ ಹೋಗ್ತೀವಿ. ಇದರಲ್ಲಿ ಈಗ ಪ್ರಮುಖವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಅಂದ್ರೆ, ಹೊಸದಾಗಿ ನಾಟಿ ಮಾಡೋದಾದ್ರೆ ಅಥವಾ ಬಿತ್ತಬೇಕಾದ್ರೆ, ಕಳೆ ತೆಗೋಬೇಕಾದ್ರೆ, ಇಲ್ಲ ಕಟಾವು ಮಾಡಬೇಕಾದ್ರೆ ನಮ್ಗೆ ಜಾಸ್ತಿ ಜನ ಬೇಕಾಗ್ತದೆ ಆ ಸಮಯದಲ್ಲಿ. ಆ ಸಮಯದಲ್ಲಿ ಮಾತ್ರ ನೀವು ಹೊರಗಡೆಯಿಂದ ಜನ ತಗೊಳ್ತೀರಾ ಹೇಗೆ? ಹೌದು ಸರ್, ಆ ಟೈಮಲ್ಲಿ ಮಾತ್ರ ಜನಗಳನ್ನ ತಗೊಳ್ತೀವಿ. ಈ ಯಾಂತ್ರೀಕರಣದ ಒಂದು ಇದಕ್ಕೆ ಬಂದ್ರೆ, ತಮ್ಮ ಒಂದು ಕೃಷಿಯಲ್ಲಿ ಯಾವ ಒಂದು ಯಂತ್ರಗಳನ್ನ ಬಳಸ್ತೀರಿ ಕೃಷಿಗೆ? ಈ ಎಲ್ಲ ಮಾಮೂಲು ಸರ್, ಎಲ್ಲ ಟ್ರ್ಯಾಕ್ಟರ್, ಬೇಸಾಯ ಅಂತೂ ಇಲ್ಲ, ಎತ್ತುಗಳಂತೂ ಇಲ್ಲ. ಹಾಗಾಗಿ ಸಣ್ಣ ವೀಡರ್ಗಳು, ಟ್ರ್ಯಾಕ್ಟರ್ಗಳು, ಇದರಲ್ಲಿ ಉಳುಮೆ ಮಾಡ್ತೀವಿ ಸರ್. ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ, ಈಗ ಹೇಳ್ತಾ ಇದ್ರಿ ಸರ್ಕಾರಿ ಗೊಬ್ಬರ ಕೂಡ ಉಪಯೋಗಿಸ್ತೀರಿ, ಸಾವಯವ ಕೂಡ ಉಪಯೋಗಿಸ್ತೀರಿ ಅಂತ ಹೇಳಿದ್ರಿ. ಸಾವಯವ ಒಂದು ಕ್ರಮಕ್ಕೆ ಬಂದ್ರೆ, ಏನು ಜಮೀನಲ್ಲಿ ತಯಾರು ಮಾಡ್ಕೊಂಡ್ಬಿಟ್ಟು ತಾವು ಉಪಯೋಗಿಸ್ತೀರಾ, ಇಲ್ಲ ಪಕ್ಕದಲ್ಲಿ ಇರ್ತಕ್ಕಂತ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಸಹಕಾರ ಪಡೆದು, ಇಲ್ಲ ಇಲಾಖೆಯಿಂದ ಒಂದು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂತ ಒಂದು ಜೈವಿಕ ಗೊಬ್ಬರ ಆಗಿರ್ಲಿ ಅಥವಾ ಸಂಬಂಧಪಟ್ಟಿದ್ದ ಒಂದು ಗೊಬ್ಬರ ಆಗಿರ್ಲಿ ಖರೀದಿ ಮಾಡ್ಕೊಂಡು ಉಪಯೋಗಿಸ್ತೀರಾ? ಇಲಾಖೆಯಲ್ಲಿ ಸಿಕ್ತಕ್ಕಂಥವನ್ನ ಇಲಾಖೆಯಲ್ಲಿ ಜೈವಿಕ ಗೊಬ್ಬರಗಳು ಅವೆಲ್ಲ ಇಲಾಖೆಯಲ್ಲಿ ತಗೊಂಡೋಗಿ ಯೂಸ್ ಮಾಡ್ತೀವಿ. ನಾವು ಮನೆಯಲ್ಲಿ ತಿಪ್ಪೆ ಗೊಬ್ಬರ, ಅನಂತರ ಜೀವಾಮೃತ, ಗೋಕುಪಾಮೃತ, ಡೆತ್ ಅನಿಮಲ್ ಅಂತಂದ ಹೇಳ್ಬಿಟ್ಟು ಅದೊಂದು ಮಾಡ್ತೀವಿ. ಇವನ್ನೆಲ್ಲ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಸರ್. ಕೃಷಿ ಇಲಾಖೆಯಿಂದ ತರಬೇತಿ ಏನಾದರೂ ಪಡೆದಿದ್ದೀರಾ? ಕೃಷಿ ವಿಜ್ಞಾನ ಕೇಂದ್ರ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ಆಗಿರಲಿ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಈಗ ಹೆಚ್ಚಿನ ಒಂದು ಆಧುನಿಕ ತಂತ್ರಜ್ಞಾನ ಗುಲಾಬಿಯಲ್ಲಿ, ಆಧುನಿಕ ತಂತ್ರಜ್ಞಾನ ಅಥವಾ ಜೇನು ಸಾಕಾಣಿಕೆಯಲ್ಲಿ ಇನ್ನು ಹೆಚ್ಚಿನ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ಬಾಳೆ ಬೆಳೆಯೋದರಲ್ಲಿ ಇನ್ನು ಹೆಚ್ಚಿನ ಒಂದು ಸುಧಾರಿತ ಒಂದು ಕ್ರಮಗಳ ಬಗ್ಗೆ ಆಗಿರಲಿ, ಈಗ ನಮಗೆ ಗೊತ್ತಾಗಲಿರತಕ್ಕಂಥವನ್ನ ನಾವು ಬಂದು ಕಚೇರಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕೀಟದರ ಆಗಿರ್ಬೋದು, ಈಗ ಮಣ್ಣು ಪರೀಕ್ಷೆ ಆಗಿರ್ಬೋದು, ಇವಕ್ಕೆಲ್ಲ ನಾವು ಸಲಹೆಯನ್ನು ತಗೊಳ್ತೀವಿ. ನಿಮಗೆ ಪಕ್ಕದಲ್ಲೇ ಇದ್ದೀರಾ, ಸಲಹೆ ತಗೊಳ್ತೀರಾ? ಹೌದು. ಒಟ್ಟು ಈಗ ಕೃಷಿ ಜೀವನ ಏನ್ ಅನ್ಸುತ್ತೆ, ಏನು ನಾವು ಮಾಡಬೇಕು, ನಮ್ಮ ಬೇರೆ ದಾರಿ ಇಲ್ಲ ಅಂತ ಹೇಳಿ ಇದ್ ಮಾಡ್ತೇವೆ, ಅಥವಾ ಇದರಲ್ಲಿ ನೆಮ್ಮದಿ ಇದೆ ಅಂತ ಹೇಳ್ತೀರಾ? ಇದರಲ್ಲಿ ನೆಮ್ಮದಿ ಇದೆ ಸರ್. ಇನ್ನೊಬ್ರು ಕೈ ಕೆಳಗವೇ ಹೋಗಿ ಇನ್ನೊಬ್ರ ಅಡಿಯಾಳಾಗಿ ಬದುಕೋಕ್ಕಿಂತಲೋ, ನಮ್ಮ ಕೆಲಸ ನಮ್ಮ ದುಡಿಮೆ, ನಮ್ಮ ಕೈಲಾದಷ್ಟು ಕೆಲಸ ಮಾಡಬಹುದು, ಮನೆ ಬರಬಹುದು. ಇನ್ನೊಬ್ರ ಕಡೆ ಹೋದ್ರೆ ಅವ್ರು ಹೇಳಿದಷ್ಟೇ ಮಾಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು. ಇದು ನಮ್ಮಲ್ಲಿ ಹಂಗಲ್ಲ, ಸ್ವಯರ್ಜಿತವಾಗಿ ಎಷ್ಟಾದ್ರೂ ಮಾಡಬಹುದು ಕೆಲಸನ, ಸಾಕಾತ ಬಿಟ್ಟು ಮನೆ ಬರಬಹುದು. ಈಗ ಬಾಳೆಗೆ ಏನು ಯಾವತ್ತು ಬಾಳೆಗೆ ಬೆಲೆ ದಿಢೀರ್ ಅಂತ ಕಡಿಮೆ ಆಗಿರೋ ಉದಾಹರಣೆ ಇಲ್ಲ, ಒಂದೇ ಸಮನಾದ ಬೆಲೆ ಇದ್ದೇ ಇರುತ್ತೆ. ಆಮೇಲೆ ಬಾಳೆ ಕಾಯಿ ಹಿಡ್ಕೊಂಡು ಹಣ್ಣು ಹಿಡ್ಕೊಂಡು ಪ್ರತಿಯೊಂದು ನಮ್ಮ ಕಾರ್ಯಕ್ರಮಗಳಿಗೆ ಬೇಕೇ ಬೇಕಾಗುತ್ತೆ ಬಾಳೆ. ಸೊ ಮಾರುಕಟ್ಟೆಗೆ ಬಂದ್ರೆ ಬಾಳೆದೇನು ಸಮಸ್ಯೆ ಅನ್ಸುತ್ತಾ? ಇಲ್ಲ ಸರ್, ಏನಾದ ಆತರದೇನು ಸಮಸ್ಯೆ ಆಗಿಲ್ಲ. ನಡುವೆ 1-2 ಕಟಾವಿಗೆ ಮಾತ್ರ ನಮಗೆ 15-20 ರೂಪಾಯಿ ರೇಟ್ ಸಿಕ್ಕಿತ್ತು, ಅದು ಬಿಟ್ರೆ 75 ರೂಪಾಯಿ 94 ರೂಪಾಯಿ ತನಕನು ಕೂಡ ಬಾಳೆಯನ್ನ ಮಾರಿದೀವಿ ಸರ್. ತೋಟಕ್ಕೆ ಬಂದು ತಗೊಂಡು ಹೋಗ್ತಾರಾ ಅಥವಾ ನೀವೇ ಸಾಗಿಸ್ತೀರಾ? ನಾವೇ ಸಾಗಿಸ್ತೀವಿ ಸರ್ ಮಾರ್ಕೆಟ್ಗೆ. ತಮಗೆ ಈಗ ತೋಟದಿಂದ ಮಾರ್ಕೆಟ್ಗೆ ಸಾಗಿಸಬೇಕಾದ್ರೆ ರಸ್ತೆಯ ಒಂದು ಸಮಸ್ಯೆ ಆಗಿರ್ಲಿ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇರಲಿ? ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಇದರ ಜೊತೆಗೆ ಈಗ ಗುಲಾಬಿ ಹೂ ಅಂತೂ ಹೂವು ಕಾಯಿ ಹಣ್ಣು ಇವು ಬೇಕೇ ಬೇಕಾಗ್ತದೆ. ಯಾವುದೇ ಋತುಮಾನ ಆಗಿರ್ಲಿ, ಬೆಳಸಿಗೆ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಒಂದಲ್ಲ ಒಂದು ಕಾರ್ಯಕ್ರಮಗಳಿಗೆ ಬೇಕಾಯ್ತದೆ. ಈ ಗುಲಾಬಿ ಹೂವುದು ಮಾರಾಟಕ್ಕೆ ಬಂದ್ರೆ ಹೇಗೆ ದಾವಣಗೆರೆ? ಹೌದು ಸರ್, ದಾವಣಗೆರೆ ಮಾರ್ಕೆಟ್ಗೆ ಕಳಿಸ್ತೀವಿ ಡೈಲಿ. ಡೈಲಿ ಮಾರ್ಕೆಟ್ ಏನಾಗುತ್ತೋ ಆ ರೇಟು ನಮಗೆ ಕೊಡ್ತಾರೆ ಅವ್ರವ್ರು ದಾವಣಗೆರೆಯಲ್ಲಿ ಮಾರ್ಕೆಟ್ ಅಲ್ಲಿ. ಜೇನು ಒಂದು ಈಗ ಹೇಳ್ತಾ ಇದ್ರಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನ ನಾವು ಕೊಡ್ತೀವಿ ಅಂತಂತ ಹೇಳ್ತಾ ಇದ್ರಿ. ಈ ತರ ತಾವು ಒಂದು ಏನಾದ್ರೂ ಒಂದು ನೆಟ್ವರ್ಕ್ ಬಳಸ್ಕೊಂಡಿದ್ದೀರಾ? ಅಂದ್ರೆ ಸರ್ಕಾರಿ ಈಗ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರು, ಇಲ್ಲ ಟೀಚರ್ಸ್ ಶಿಕ್ಷಕರು ಆಗಿರ್ತಕ್ಕಂಥವ್ರು, ಇಲ್ಲ ಯಾವುದೋ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಿರಂತರವಾಗಿ ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಸರ್? ಆತರ ಇದೆ. ಸೊ ಹಾಗಾಗಿ ನಿಮ್ಗೆ ಮಾರುಕಟ್ಟೆ ವ್ಯವಸ್ಥೆ ಏನ್ ತೊಂದರೆ ಆಗಿಲ್ಲ? ಇಲ್ಲ ಇಲ್ಲ, ನಮ್ಮಲ್ಲಿ ಪ್ಯೂರ್ ಆಗಿರ್ತಕ್ಕಂಥ ಜೇನುತುಪ್ಪ ಸಿಗುತ್ತೆ, ಆಮೇಲೆ ಜೇನು ನೊಣಗಳು ಸಿಗುತ್ತೆ, ಜೇನು ಪೆಟ್ಟಿಗೆ ಸಿಗುತ್ತೆ, ಜೇನು ಸಾಕಾಣಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಉಪಕರಣಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಬೇರೆಯವರಿಗೂ ತರಬೇತಿ ಏನಾದ್ರೂ ಕೊಡ್ತೀರಾ ಅಥವಾ ಬೇರೆಯವರಿಗೆ ಏನಾದ್ರೂ ಕೇಳಕ್ ಬಂದ್ರೆ ಹೇಳ್ತೀರಾ ನೀವು? ಹೇಳ್ತೀವಿ ಸರ್, ಇಲ್ಲಿ ಕೂಡ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೂಡ ತರಬೇತಿಯನ್ನು ಕೊಟ್ಟಿದ್ದೀನಿ. ನಮ್ಮಲ್ಲಿಗೆ ಪ್ರೈವೇಟ್ ಆಗಿ ಬಂದ್ರು ಕೂಡ ಫೋನ್ ಮಾಡ್ಕೊಂಡ್ ಬರ್ರಿ, ನಾ ನಿಮ್ಗೆ ತರಬೇತಿಯನ್ನು ಕೊಡ್ತೀನಿ ಅಂತಂದೇಳಿ ಅವ್ರಿಗೂ ಕೂಡ ತರಬೇತಿಯನ್ನ ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಖರ್ಚೆಷ್ಟು ಬರುತ್ತೆ ಅಂತ ಹೇಳ್ತೀರಾ ಈ ನಿಮ್ಮ ಒಂದು ಬಾಳೆ ಗುಲಾಬಿ ಅಡಿಕೆ ಜೇನು ಒಂದು ಏನು ಸಾಕಾಣಿಕೆ ಕ್ರಮದಲ್ಲಿ ಖರ್ಚು ವರ್ಷಕ್ಕೆ? ಖರ್ಚಿದೆ ಸರ್, ಖರ್ಚಿದೆ, ಅದಕ್ಕೆ ತಕ್ಕಂಗ ಕೂಡ ಲಾಭ ಇದೆ. ಲಾಭ ಅಂತಂದ್ರೆ ಎಷ್ಟು ಅಂತಂದ್ರೆ ಎಲ್ಲ ಹೋಗಿ ಈಗ ಕಳೆ ತೆಗೆಸೋದಾಗಿರ್ಬೋದು, ಇಲ್ಲ ನಾಟಿ ಮಾಡಬೇಕಾದ್ರೆ ಕೂಲಿ ಆಳುಗಳ ಒಂದು ಖರ್ಚಾಗಿರ್ಬೋದು, ಇಲ್ಲ ಗೊಬ್ಬರದ ಒಂದು ಖರ್ಚಾಗಿರ್ಬೋದು, ಸಾಗಿಸುವ ಒಂದು ಖರ್ಚಾಗಿರ್ಬೋದು, ಎಲ್ಲ ಸೇರಿ ನಿಮ್ಗೆ ಸಿಗ್ತಕ್ಕಂತ ಒಂದು ಲಾಭ ಅಂತ ಹೇಳ್ಬೋದು ಸರ್ ಎಷ್ಟು ಅಂತ ಹೇಳ್ತೀರಾ? ವರ್ಷಕ್ಕೆ ಎಲ್ಲದಿಂದ ಹಿಡಿದು ನಮಗೊಂದು ಸುಮಾರು ಒಂದು 8-10 ಲಕ್ಷ ರೂಪಾಯಿ ಅಂತ ಸಿಗಬಹುದು ಎಲ್ಲ ಖರ್ಚು ತೆಗೆದು. ಇದೇ ನಿಮ್ಮ ಸಂಬಳ? ಸರ್. ಅಂದ್ರೆ ಮನೆಯಲ್ಲೆಲ್ಲ ಸೇರ್ಕೊಂಡ್ ಬಿಟ್ಟಿದ್ದೀರಾ, ಸೊ ಹಾಗಾಗಿ ನಿಮ್ಗೆ ಹೊರಗಿನ ಒಂದು ಸಮಸ್ಯೆ ಇಲ್ಲ, ಹೊರಗಿನ ಆಳುಗಳನ್ನ ತಗೊಂಡ್ಬಿಟ್ಟು ಮಾಡ್ಬೇಕು ಅಂತಲ್ಲ, ಪ್ರತಿಯೊಬ್ಬರು ಕೈ ಮುಟ್ಟಿ ಕೈ ಹಿಡಿದು ಕೆಲಸ ಮಾಡ್ತೀರಾ, ಸೊ ಹಾಗಾಗಿ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಅನ್ಸಲ್ಲ. ಮುಂದೆ ಒಂದು ಯೋಜನೆ ಏನಿದೆ ಸರ್ ಈಗ ಬಾಳೆ ಗುಲಾಬಿ ಇದ್ರ ಜೊತೆಗೆ ಮತ್ತೆ ಏನು ಬೆಳೆ ಬೆಳಿಬೇಕಂತ ಇದ್ರೆ ಮುಂದೆ ಹೊಸದಾಗಿ ಅಥವಾ? ಹೊಸದಾಗಿ ಬೆಳೆಯಕಂದ್ರೆ ಇಲ್ಲಿ ನಮಗೆ ಭತ್ತ ಕಬ್ಬು ಅಡಿಕೆ ಬಿಟ್ರೆ ಇಲ್ಲಿ ನಮ್ಮ ಪ್ರದೇಶದಲ್ಲಿ ಏನು ಬೆಳೆಯಲ್ಲ ಸರ್. ಆದ್ರಿಂದ ನಾವ್ ಏನಾರ ಹೊಸದಾಗಿ ಮಾಡಕ್ ಹೋದ ತಕ್ಷಣ ಜನಗಳ ದಾಂಧಲೆ ಆಗುತ್ತೆ, ಆಮೇಲೆ ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗದೆ ಇರೋ ಕಾರಣ ಆಗಿರ್ಬೋದು. ಆದ್ರಿಂದ ನಮ್ಮಿಲ್ಲಿ ಸುತ್ತಮುತ್ತಲು ಯಾವ ಬೆಳೆಗಳನ್ನ ಬೆಳೀತಾರೋ ಅದನ್ನ ಬೆಳೆದ್ರೆ ಉತ್ತಮ ಅಂತ ನನಗಿಲ್ಲಿ. ನಿಮ್ಮ ಒಂದು ಸಂಪರ್ಕಕ್ಕೆ ಬಂದ್ರೆ ದೂರವಾಣಿ ಸಂಖ್ಯೆ 9884-34-22. ರೈತ ಬಾಂಧವರೇ, ಇದಾಗಿತ್ತು ರುದ್ರೇಶ್ ಅವರ ಒಂದು ಸಂದರ್ಶನ. ಬಾಳೆ ಗುಲಾಬಿ ಕಬ್ಬು ಭತ್ತ ಅಡಿಕೆ ಜೇನು ಈ ಒಂದು ಕೃಷಿಯಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ ಸುಮಾರು ವರ್ಷಗಳಿಂದ. ಆಮೇಲೆ ಇದರ ಬಗ್ಗೆ ಆಗು ಹೋಗುಗಳ ಬಗ್ಗೆ, ಇದರ ಒಂದು ಲಾಭನ ಒಂದು ಖರ್ಚಿನ ಬಗ್ಗೆ ಕೂಡ ಇವರು ಹೇಳಿದ್ದಾರೆ. ಮತ್ತೆ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ಅಥವಾ ಇವರ ಜಮೀನಿಗೆ ತಾವು ಭೇಟಿಯಾಗಿ ಏನು ಇವರು ಕೃಷಿ ಮಾಡ್ತಾ ಇದ್ದಾರೆ ಅದನ್ನ ತಾವು ಕೂಡ ಅಳವಡಿಸಿಕೊಳ್ಳುವ ಒಂದು ಉತ್ಸಾಹದಲ್ಲಿದ್ದರೆ ಇವರನ್ನ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ಅನ್ನುತ್ತಾ ಇದುವರೆಗೆ ಈ ಒಂದು ಸಂದರ್ಶನದಲ್ಲಿ ತಾವು ಭಾಗಿಯಾಗಿ ನಮ್ಮ ಭದ್ರಾವತಿ ಆಕಾಶವಾಣಿಯಿಂದ ಕೇಳ್ತಕ್ಕಂಥ ರೈತ ಬಾಂಧವರಿಗೆ ಹಾಗೂ ಕೇಳುಗರಿಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿಯ ಮಾಧ್ಯಮದ ಪರವಾಗಿ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ನಮಸ್ಕಾರ ಸರ್. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಾಳೆ ಗುಲಾಬಿ ಅಡಿಕೆ ಹಾಗೂ ಜೇನು ಕೃಷಿ ಈ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕತ್ತಲಗೆರೆ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ರುದ್ರೇಶ್ ಕೆಪಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ESM ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಜ್ಜಂಪುರ ತಾಲೂಕು ಮುಗುಳಿಯ ಶ್ರೀಮತಿ ಮಂಜಮ್ಮ ಮತ್ತು ತಂಡದಿಂದ ತತ್ವ ಪದಗಳು. ರಾಮ ರಾಮ ರಾಮ ಸೀತಾರಾಮ.

ಬಗೆ ಚಕ್ಕನೆ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು. ನಾನು ರೈತನು ಬಾಯಿ ಬಡಿಯುವನು, ಬೆಳೆಗಳ ಮೇಲೆ ಬೆಳೆಯುವೆ ನಾನು, ರೈತನು ಬಾಯಿ ಬಡಿಯುವನು. ಮೊನಕೆ ಚಕ್ಕನೆ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು, ಸರಿಯಾಗಿ ಕುಖ್ಯಾತನಾಗಿದೆ ನಾನು. ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು, ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು, ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು. ಬನಕಿ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ